ಮುಂಚೆ ತೆಂಗು ಅಥವಾ ಅಡಿಕೆ ಇಂಥ ಬೆಳೆಗಳನ್ನು ಮಾತ್ರ ಏಕ ಬೆಳೆಯಾಗಿ ಬೆಳೆಯುತ್ತಿದ್ದುಂಟು. ಆದರೆ ಇತ್ತೀಚೆಗೆ ಕಾಳುಮೆಣಸಿಗೆ ಬಂದಿರುವಂತಹ ಬೇಡಿಕೆಯ ನೋಡಿಕೊಂಡು ರೈತರು ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಬೆಳೆದಕ್ಕೆ ಶುರು ಮಾಡಿದ್ದಾರೆ. ಬರೀ ಅಡಿಕೆ ಮತ್ತು ತೆಂಗಿನ ಇಳುವರಿ ಮತ್ತು ಆದಾಯದ ಜೊತೆಗೆ ಕಾಳುಮೆಣಸಿನ ಇಳುವರಿ ಮತ್ತು ಆದಾಯವನ್ನು ಪಡ್ಕೊಳ್ಳೋದ್ರ ಜೊತೆ ಸೇರಿಸಿಕೊಂಡು ಪ್ರತಿ ಎಕರೆಯಲ್ಲಿ ಆದಾಯವನ್ನ ದ್ವಿಗುಣವನ್ನ ರೈತರು ಈಗ ಪಡ್ಕೊತಾ ಇದ್ದಾರೆ. ಈಗ ನೀವು ಹೇಳ್ತಾ ಇದ್ರಿ ಅಡಿಕೆ ತೋಟ ಅಥವಾ ತೆಂಗಿನ ತೋಟದಲ್ಲಿ ಈ ಬೆಳೆಯನ್ನು ಹಾಕ್ತಾರ, ಯಾಕೆ ಅಂತ ವಾತಾವರಣ ಬೇಕೋ ಅಥವಾ ಬಯಲು ಸೀಮೆಯಲ್ಲಿ ಕೂಡ ಬೆಳಿಬಹುದು ಹೇಗೆ? ಕಾಳುಮೆಣಸಿನ ಬೆಳೆಗೆ ಈ ಬೆಳೆಯನ್ನು ಅಂತರ ಬೆಳೆಯಾಗಿ ಕೂಡ ಬೆಳಿಬಹುದು, ಇಲ್ಲ ಓಪನ್ ಕಂಡೀಷನ್ ಅಂದ್ರೆ ಅಂತರ ಬೆಳೆಯಾಗಿ ಅಲ್ಲದೆ ಮಾನೋಕ್ರಾಪ್ ಏಕ ಬೆಳೆಯಾಗಿ ಕೂಡ ಅದನ್ನ ಬೆಳಿಬಹುದು. ಆದ್ರೆ ಸೂಕ್ತವಾದ ಸ್ವಲ್ಪ ನೆರಳಿನ ಅವಶ್ಯಕತೆ ಈ ಬೆಳೆಗೆ ಇದೆ. ಈ ಬೆಳೆಗೆ ಕನಿಷ್ಠ ಅಂದ್ರೆ ಕೂಡ 40-60% ವರೆಗೂ ನೆರಳಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಇದನ್ನ ಸಾಮಾನ್ಯವಾಗಿ ಅಂತರ ಬೆಳೆಯಾಗಿ ಎಲ್ಲ ರೈತರು ಬೆಳೆಯೋದುಂಟು. ಅಂತರ ಬೆಳೆಗೆ ನಾವು ತೆಂಗು ಮತ್ತು ಅಡಿಕೆನ ಬಿಟ್ಟು ಬೇರೆ ಅರಣ್ಯ ಬೆಳೆಗಳಲ್ಲೂ ಕೂಡ ಈ ಬೆಳೆಯನ್ನು ನಾವು ಅಂತರ ಬೆಳೆಯಾಗಿ ಬೆಳಿಬಹುದು. ಇಲ್ಲ ಅರಣ್ಯ ಬೆಳೆಗಳನ್ನ ಬೆಳೆದಲ್ಲ ಇರುವಂತಹ ಪಕ್ಷದಲ್ಲಿ ಕೇವಲ 3-4 ವರ್ಷ ನಾಟಿ ಮಾಡಿ 4 ವರ್ಷ ನಂತರ ಇರುವಂತಹ ಯಾವುದೇ ಒಂದು ಮರಗಳ ಸಾಮಾನ್ಯವಾಗಿ ಆಲ್ವಾಣ ಅಥವಾ ಕಿರಿಮಂಜರು ಆತರ ಮರಗಳಾಗಿ ಬಳಸಿಕೊಂಡು ಅಂತ ಮರಗಳ ಜೊತೆಯಲ್ಲಿ ನಾವು ಈ ಬೆಳೆಗಳನ್ನ ಮಾಡಬಹುದು. ಇಲ್ಲಿ ಪ್ರಮುಖವಾಗಿ ತಳಿಗಳು ಇಂತಾವು ಅಥವಾ ಈ ಪ್ರದೇಶಕ್ಕೆ ಇಂತಹ ತಳಿ ಸೂಕ್ತ ಹಂಗೇನಿರುತ್ತ? ಹೌದು ಸರ್, ಈ ಬೆಳೆಯಲ್ಲಿ ಸಾಕಷ್ಟು ತಳಿಗಳು ಇರುವುದುಂಟು. ಈ ಶಿರ್ಸಿ ಉತ್ತರ ಕನ್ನಡ ಭಾಗದಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂತಹ ಸಾಕಷ್ಟು ಸ್ಥಳೀಯ ತಳಿಗಳಿದಾವೆ. ಉದಾಹರಣೆ ದೊಡ್ಡಿಗ ಅಂತ ಇದೆ, ಉದ್ದಕರೆ ಅಂತ ಇದೆ, ಮೋಟಕರೆ ಅಂತ ಇದೆ, ಬಿಳಿಸರ ಅಂತ ಇದೆ, ಅದರಲ್ಲಿ ಮುಖ್ಯವಾಗಿ ಕರಿಮುಂಡ ಅಂತ ಇದೆ. ಇದ್ರ ಜೊತೆಗೆ ಸಾಕಷ್ಟು ಅಭಿವೃದ್ಧಿ ಪಡಿಸಿರುವ ತಳಿಗಳು ಕೂಡ ಸಾಕಷ್ಟು ಇದಾವೆ. ಅದರಲ್ಲಿ ಮುಖ್ಯವಾಗಿ ಪನ್ನಿಯೂರು 1 ಅಂತ ಹೇಳಿ, ಈ ಪನ್ನಿಯೂರು 1 ಅನ್ನು ಸಾಕಷ್ಟು ವಿಸ್ತೀರ್ಣದಲ್ಲಿ ರೈತರು ಈಗಾಗಲೇ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಪನ್ನಿಯೂರು 1 ಜೊತೆಗೆ ಸಾಕಷ್ಟು ತಳಿಗಳನ್ನು ಕೂಡ ಆಲ್ರೆಡಿ ಸಂಶೋಧನಾ ಸಂಸ್ಥೆಗಳು ರಿಲೀಸ್ ಅಂದ್ರೆ ಅಭಿವೃದ್ಧಿಯನ್ನು ಪಡಿಸಿ ರೈತರಿಗೆ ತಲುಪಿಸಿದ್ದಾವೆ. ಇನ್ನು ಕೆಲವೊಂದು ತಳಿಗಳು ಅಂದ್ರೆ ಶ್ರೀಕರ, ಶುಭಕರ, ಪೌರ್ಣಮಿ, ಪಂಚಮಿ, ಶಕ್ತಿ, ತೇವಂ ಅಂತ ಇನ್ನೂ ಸಾಕಷ್ಟು ಅಭಿವೃದ್ಧಿ ಪಡಿಸುವ ತಳಿಗಳಿದಾವೆ. ಆದ್ರೆ ಆ ತಳಿಗಳು ಇನ್ನೂ ರೈತರು ಅದನ್ನ ಇನ್ನ ಬಳಕೆ ಹೆಚ್ಚಾಗಿ ಮಾಡ್ಕೊಂತಿಲ್ಲ. ಬರೀ ಪನ್ನೀರ್ 1 ಸಾಕಷ್ಟು ರೈತರು ಸೀಮಿತವಾಗಿ ಉಳ್ಕೊಂಡಿರೋದು. ನಮ್ಮ ಪ್ರದೇಶಕ್ಕೆ ಯಾವ್ದು ಸೂಕ್ತ ಮತ್ತೆ ಯಾವ್ದು ಹಾಕಿದ್ರು ಒಳ್ಳೇದು? ಪನ್ನಿಯೂರು 1 ಈಗ ಹೆಚ್ಚಿನ ಭಾಗವನ್ನು ಆಕ್ರಮಿಸಿಕೊಂಡಿರೋದು ಅಂದ್ರೆ ಪನ್ನಿಯೂರು 1 ತಳಿ. ಈ ತಳಿಗೆ ಈ ಭಾಗಕ್ಕೆ ಸೂಕ್ತ ಅಂತ ಕಂಡು ಬಂದಿದೆ. ಯಾಕಂದ್ರೆ ಸಾಕಷ್ಟು ರೈತರು ಈ ತಳಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ. ಈ ತಳಿಯಲ್ಲಿ ಮತ್ತೆ ಈ ಪನ್ನಿಯೂರು 1 ಅಂತ ಹೇಳಿದ್ರೆ ಇದರಲ್ಲಿ ಹೆಚ್ಚಿನ ನೆರಳಿರುವಂತಹ ಪ್ರದೇಶಗಳಿಗೆ ಅಂದ್ರೆ ತುಂಬಾ ಹಳೆದಾಗಿರುವಂತಹ ತೋಟಗಳಿರಬಹುದು ಅಥವಾ ಹೆಚ್ಚಿನ ನೆರಳಿರುವಂತಹ ಅರಣ್ಯ ಪ್ರದೇಶಗಳಾಗಿರಬಹುದು ಅಂತ ಕಡೆ ಇದನ್ನ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ಕರಿಮುಂಡ ಅನ್ನೋ ತಳಿ ಆದ್ರೆ ಹೆಚ್ಚಿನ ನೆರಳಿರುವಂತಹ ಪ್ರದೇಶದಲ್ಲಿ ಕೂಡ ಅದು ತುಂಬಾ ಚೆನ್ನಾಗಿ ಬರೋದುಂಟು. ಸ್ವಲ್ಪ ಕಡಿಮೆ ನೆರಳಿರುವಂತಹ ಪ್ರದೇಶ ಅಂದ್ರೆ ಹೆಚ್ಚಿನ ಬಿಸಿಲಿರುವಂತಹ ಪ್ರದೇಶ ಆದ್ರೆ ಪನ್ನೀರು 1 ಸೂಕ್ತ ಉತ್ತರ ಕನ್ನಡ ಜಿಲ್ಲೆಗೆ. ಗುಣಮಟ್ಟ ಎಲ್ಲ ಒಂದೇ? ಗುಣಮಟ್ಟ ಒಂದೇ ಅಂತ ಹೇಳಕ್ ಆಗೋದಿಲ್ಲ. ಇದಕ್ಕೆ ಗುಣಮಟ್ಟ ಇದು ಮತ್ತೆ ಇಳುವರಿ ಇವೆರಡು ಕೂಡ ಕಂಪ್ಯಾರಿಸನ್ ಮಾಡಕ್ ಆಗೋದಿಲ್ಲ. ಪನ್ನಿಯೂರು 1 ಕರಿಮುಂಡ ಹೆಚ್ಚಿನ ಇಳುವರಿ ಕೊಟ್ಟರು ಕೂಡ ಕೆಲವೊಮ್ಮೆ ಬಾರಿ ಬೇರೆ ಸ್ಥಳೀಯ ತಳಿಗಳಿಗೆ ಹೋಲಿಸಿದ್ರೆ ಕಡಿಮೆ ಗುಣಮಟ್ಟವನ್ನು ಕೆಲವೊಂದು ಬಾರಿ ಹೊಂದಿರುತ್ತವೆ. ಗುಣಮಟ್ಟ ಅಂತಂದ್ರೆ ಲೀಟರ್ ವೈಟ್ ಅಂತ ಮೆಜರ್ ಮಾಡ್ತಾರೆ. ಅದು ಬಿಟ್ಟರೆ ಅದರಲ್ಲಿರುವಂತಹ ಓಲಿಯೋರಿಜಿನ್ ಒಂದು ಆಯಿಲ್ ಕಂಟೆಂಟ್ ಅನ್ನ ಮೆಜರ್ ಮಾಡ್ತಾರೆ. ಅದನ್ನು ಆ ಗುಣಮಟ್ಟಗಳನ್ನು ಮತ್ತು ಕಲರ್ ಅದರದ್ದು ಬಣ್ಣವನ್ನು ನೋಡಿ ಕೂಡ ಮೆಜರ್ ಮಾಡೋದುಂಟು. ಆ ಗುಣಗಳನ್ನು ನೋಡಿದ್ರೆ ಬೇರೆ ಬೆಳೆಗಳಿಗೆ ಕೆಲವೊಂದು ಸ್ಥಳೀಯ ತಳಿಗಳಿಗೆ ಹೋಲಿಸಿದ್ರೆ ಇವು ಕಡಿಮೆ ಅಂತ ಕಂಡು ಬಂದ್ರು ಕೂಡ ಇಳುವರಿಯಲ್ಲಿ ಇವು ಹೆಚ್ಚಿನ ಇಳುವರಿಯನ್ನು ಕೊಡೋದ್ರಿಂದ ರೈತರು ಈ ಬೆಳೆಗಳಿಗೆ ಈ ತಳಿಗಳೇನೆ ಸೀಮಿತವಾಗಿರ್ತಾರೆ. ಈ ಬೆಳೆಗೆ ಬೇಡಿಕೆ ಬರಲಿಕ್ಕೆ ಕಾರಣ ಏನಾಯ್ತು? ಈ ಬೆಳೆ ಮುಖ್ಯವಾಗಿ ನಮ್ಮ ದೇಶದ ಬೆಳೆ ಅಂತಾನೆ ಹೇಳಬಹುದು. ಆದ್ರೆ ಈ ಬೆಳೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಿರಲಿಲ್ಲ, ಬರೀ ಕೇರಳಕ್ಕೆ ಮತ್ತು ಕೆಲವೊಂದು ಕಡಲ ಕರಾವಳಿಗೆ ಮಾತ್ರ ಸೀಮಿತವಾಗಿರುವಂತಹ ಬೆಳೆ ಈಗ ಎಲ್ಲಾ ಕಡೆ ಹಬ್ತಾ ಇದೆ. ಕಾರಣ ಹೆಚ್ಚಿನ ಪ್ರಮಾಣದ ಬೇಡಿಕೆ. ಬೇಡಿಕೆ ಯಾಕೆ ಜಾಸ್ತಿ ಆಯ್ತು ಅಂತಂದ್ರೆ ಇದರ ಬಳಕೆಯ ಪ್ರಮಾಣ ಮುಖ್ಯವಾಗಿ ಮೊದಲಿಗೆ ಇದನ್ನ ಬರೀ ಅಡಿಗೆ ಪದಾರ್ಥಗಳ ತಯಾರಿಕೆಯಲ್ಲಿ ಮಾತ್ರ ಇದನ್ನು ಬಳಸ್ತಿದ್ರು. ಆದ್ರೆ ಈಗಿನ ಹೊಸ ಹೊಸ ತಂತ್ರಜ್ಞಾನಗಳ ಅಭಿವೃದ್ಧಿ ಆದಂಗೆ ಈಗ ಇದನ್ನ ಔಷಧಿಯ ಬಳಕೆಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಬಳಸ್ತಿರೋದ್ರಿಂದ ಮತ್ತೆ ಜನರಲ್ಲಿ ಇದರದ ಬಗ್ಗೆ ಒಂದು ಅರಿವು ಉಂಟಾಗಿದೆ. ಈ ಕಾಳುಮೆಣಸಿನ ಆರೋಗ್ಯದ ಬೆನಿಫಿಟ್ಸ್ ಇರಬಹುದು ಅಥವಾ ಮತ್ತೆ ಅಡುಗೆಯಲ್ಲಿ ಅದರದ ರುಚಿಯಾದ ಒಂದು ಟೇಸ್ಟ್ ಇರಬಹುದು, ಇದ್ರ ಬಗ್ಗೆ ಜನರಿಗೆ ಅದ್ರ ಬಗ್ಗೆ ಅರಿವು ಉಂಟಾಗಿರೋದ್ರಿಂದ ಕನ್ಸಂಪ್ಷನ್ ಅಂದ್ರೆ ಇಂಟರ್ನಲ್ ಕನ್ಸಂಪ್ಷನ್ ನಮ್ಮ ದೇಶದಲ್ಲಿ ಬಳಕೆ ಕೂಡ ಹೆಚ್ಚಾಗಿದೆ ಮತ್ತೆ ಪ್ರಪಂಚದಾದ್ಯಂತ ಕೂಡ ಈ ಬೆಳೆ ಈಗ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ರಫ್ತು ಬೇಡಿಕೆ ಇದೆಯಾ? ರಫ್ತಿಗೆ ಕೂಡ ಹೆಚ್ಚಿಗೆ ಬೇಡಿಕೆ ಇದೆ, ಬಟ್ ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವ ಒಂದು ಗುಣಮಟ್ಟ ಮೇಂಟೈನ್ ಮಾಡೋದ್ರಿಂದ ರಫ್ತಿಗೆ ಬೇಡಿಕೆ ಇದೆ. ಆದ್ರೆ ನಾವು ಬೇರೆ ದೇಶಗಳ ಜೊತೆಗೆ ಈಗ ಕಾಂಪೀಟ್ ಮಾಡಬೇಕು ಅಂತಂದ್ರೆ ನಾವು ಗುಣಮಟ್ಟವನ್ನು ಕಾಯ್ಕೊಂಡ್ರೆ ನಮಗೆ ರಫ್ತಿಗೆ ಬೇಡಿಕೆ ಅಂತೂ ಇದ್ದೇ ಇದೆ. ಈಗ ಅಡಿಕೆ ಅಥವಾ ತೆಂಗಿನ ತೋಟದಲ್ಲಿ ರೈತರು ಮುಖ್ಯ ಬೆಳೆ ಅಡಿಕೆ ಅಂತ ಏನಂತೀವಿ, ಅಡಿಕೆಯಿಂದ ನಾವು 2 ಲಕ್ಷ ತಗೊಳ್ತೀವಿ, 2.5 ಲಕ್ಷ ರೂಪಾಯಿ ತಗೊಳ್ತೀವಿ 1 ಎಕರೆಕ ಹಿಂಗಂತಿದ್ರು. ಮತ್ತೆ ಅದೇ ರೈತರು ಹೇಳ್ತಾರೆ ನಾವು ಅಡಿಕೆ 2ನೇ ಬೆಳೆಯಾಗಿದೆ, ಈಗ ಕಾಳು ಮೆಣಸು 1ನೇ ಬೆಳೆಯಾಗಿದೆ, ಅದರಿಂದ ಈಗ 3.5 ಲಕ್ಷ 4 ಲಕ್ಷ ರೂಪಾಯಿ ನಮಗೆ ಸಿಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಅದೊಂದು ಬಹಳ ಒಳ್ಳೆ ಬೆಳವಣಿಗೆ. ಜೊತೆಗೆ ಇನ್ನು ಕೆಲವೊಂದು ರೈತರು ಏನಂತಾರೆ, ಇಲ್ರಿ ಕಾಳು ಮೆಣಸು ಬೆಳೆಯುವುದು ಅಷ್ಟೊಂದು ಸರಳ ಇಲ್ರಿ ಅಂತ. ಕಾರಣ ಏನು? ಕಾಳು ಮೆಣಸಿನ ಬೆಳೆ ಬೆಳೆಯುದು ಸರಳ ಅಂತ ಹೇಳೋ ರೈತರು ಇದಾರೆ ಅಂತ ನೀವ್ ಹೇಳಿದಾಗ ಕೆಲವೊಂದ್ಸರಿ ಅಚ್ಚರಿನೂ ಕೂಡ ಆಗೋದುಂಟು. ಇದಕ್ಕೆ ನೀವ್ ಹೇಳ್ದಂಗೆ ಕೆಲವೊಂದು ರೈತರು ತುಂಬಾ ಹೆಚ್ಚಿನ ಇಳುವರಿ ಮುಖ್ಯ ಬೆಳೆ ಅಡಿಕೆಗಿಂತನೂ ಕಾಳು ಮೆಣಸಿನ ಮುಖ್ಯ ಬೆಳೆ ಅಂತ ಹೇಳ್ತಾ ಇದಾರೆ. ಯಾಕೆಂದ್ರೆ ಅದರಿಂದ ಅವ್ರ ಪರಿಶ್ರಮನು ಕೂಡ ಇದೆ. ಈ ಬೆಳೆ ಹೇಗೆ ಅಂತಂದ್ರೆ ನಾವ್ ಹೇಗೆ ಅದ್ರ ಜೊತೆಗೆ ರೆಸ್ಪಾಂಡ್ ಮಾಡ್ತೀವಿ, ಹೇಗೆ ಅದ್ರ ಜೊತೆಗೆ ನಾವು ತೊಡಸ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಕೆಲವೊಬ್ಬರು ರೈತರು ಆಗಿರ್ತಾರೆ ಅಂದ್ರೆ ಬರೀ ಅಡಿಕೆಗೆ ಮಾತ್ರ ಗೊಬ್ಬರ ಹಾಕ್ಬಿಟ್ಟು ಅದ್ರ ಜೊತೆಗೆ ಕಾಳುಮೆಣಸಿನ ಇಳುವರಿನೂ ಕೂಡ ಹೆಚ್ಚಿಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾದಾಗ ಎರಡರದ್ದು ಕೂಡ ಇಳುವರಿ ಕಡಿಮೆ ಆಗೋದುಂಟು. ಕಾಳುಮೆಣಸಿನ ಇಳುವರಿನೂ ಕೂಡ ಕಡಿಮೆ ಆಗುತ್ತೆ, ಅಡಿಕೆ ಇಳುವರಿನೂ ಕೂಡ ಕಡಿಮೆ ಆಗುತ್ತೆ. ಆ ಗೊಬ್ಬರ ಅಥವಾ ಔಷಧಿಗಳ ಪ್ರಮಾಣ ಬಳಕೆ ಮಾಡೋದಿರಬಹುದು ಅಥವಾ ಕೇರ್ ನಾವೇ ಅದ್ರ ಬಗ್ಗೆ ಏನು ಪರಿಶ್ರಮ ಮಾಡ್ತೀವಿ ಅದು ಎರಡಕ್ಕೂ ಕೂಡ ಸಮನಾಗಿ ಮಾಡಬೇಕಾಗುತ್ತೆ. ಅಡಿಕೆಗೆ ಗೊಬ್ಬರ ಹಾಕ್ತೀವಿ ಅಂತಂದ್ರೆ ಅಡಿಕೆಗೆ ಎಷ್ಟು ಗೊಬ್ಬರ ಹಾಕ್ತೀವಿ ಅಷ್ಟೇ ಪ್ರಮಾಣದ ಗೊಬ್ಬರ ಕಾಳುಮೆಣಸಿಗೆ ಕೂಡ ಬೇಕಾಗಿರುತ್ತೆ. ಹಂಗಾಗಿ ನಾವಲ್ಲಿ ಏನ್ ಮಾಡ್ಬೇಕು, ನಮ್ಗೆ ಗೊಬ್ಬರದ ಪ್ರಮಾಣ ಇರಬಹುದು ಅಥವಾ ಇನ್ನಾದರೂ ಇಂಟ್ರಕಲ್ಚರಲ್ ಆಪರೇಷನ್ಸ್ ಏನ್ ಮಾಡ್ತೀವಲ್ಲ ಅವೆಲ್ಲ ನಾವು ದ್ವಿಗುಣವನ್ನ ಪಡಿಸಲೇಬೇಕಾಗುತ್ತೆ. ಅವಾಗ ನಮಗೆ ಹೆಚ್ಚಿನ ಇಳುವರಿ ಬಂದೇ ಬರುತ್ತೆ. ನಾವು ಅಡಿಕೆಗೆ ಕೊಟ್ಟಿರೋ ಗೊಬ್ಬರನ್ನೇ ಕೊಟ್ಟು ನಮಗೆ ಇಳುವರಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಡಿಕೆ ಇಳುವರಿನ ಕಡಿಮೆ ಆಗುತ್ತೆ, ಕಾಳುಮೆಣಸಿನ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಕಾಳುಮೆಣಸಿ ಅಡಿಕೆ ಕಂಪೇರ್ ಮಾಡಿದ್ರೆ ಕಾಳುಮೆಣಸಿನ ಸ್ವಲ್ಪ ರೋಗಗಳು ಜಾಸ್ತಿ, ಅಂದ್ರೆ ಶೀಘ್ರ ಸ್ವರ್ಗ ರೋಗ ಅಂತ ಬರುತ್ತೆ, ನಿಧಾನ ಸ್ವರ್ಗ ರೋಗ ಅಂತ ಬರುತ್ತೆ. ಇದು ತುಂಬಾ ಮಾರಣಾಂತಿಕ ರೋಗಗಳಂತಾನೆ ಹೇಳ್ಬೋದು. ಒಂದ್ಸತಿ ಬಂತಂದ್ರೆ ಕೆಲವೊಂದಾಗಿ ನಿಧಾನ ಸ್ವರ್ಗ ರೋಗದಲ್ಲಿ ಇಡೀ ಬಳ್ಳಿನೇ ಹಳದಿಯಾಗಿ ಒಣಗಿ ಹೋಗೋದುಂಟು. ಅಂತ ಸಮಯದಲ್ಲಿ ಏನ್ ನಿರ್ವಹಣೆ ತಗೋಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನ್ ತಗೊಳ್ಬೇಕು ಅನ್ನೋದು ತಗೊಂಡ್ರೆ ಖಂಡಿತವಾಗಿ ಇದು ಒಂದು ಆದಾಯವಾದ ಬೆಳೆ ಅಂತ ನಾವು ಹೇಳಬಹುದು. ರೈತರಿಗೆ ಈ ರೋಗವನ್ನ ತಡೆಗಟ್ಟಬೇಕಾಗಿತ್ತು ಅಂದ್ರೆ ನಿರ್ವಹಣೆ ಮೂಲಕ ಸಾಧ್ಯನಾ? ಸಾಧ್ಯ ಸರ್, ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು. ಮುನ್ನೆಚ್ಚರಿಕೆ ನಿರ್ವಹಣಾ ಕ್ರಮಗಳಿಂದ ನಾವು ಈ ರೋಗವನ್ನು ನಾವು ತಡೆಗಟ್ಟಬಹುದು. ಕೆಲವೊಮ್ಮೆ ಬಾರಿ ನಮಗೆ ನಮ್ಮ ತೋಟದಲ್ಲಿ 100% ಕೂಡ ರೋಗನ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನಮಗೆ ಹಾನಿಕಾರಕವಾದ ಪ್ರಮಾಣ ಅಂದ್ರೆ ಎಷ್ಟು ಇಳುವರಿ ಬಹಳಷ್ಟು ಕುಂಠಿತವಾಗದಂಗೆ ನಾವು ನೋಡ್ಕೋಬಹುದು ಮುನ್ನೆಚ್ಚರಿಕೆ ಕ್ರಮಗಳಿಂದ. ಏನೇನ್ ಮಾಡಬಹುದು? ಬಹಳಷ್ಟು ಕ್ರಮಗಳನ್ನು ನಾವು ತಗೊಳ್ಬೇಕಾಗುತ್ತೆ, ಎಸ್ಪೆಷಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳೋದ್ರಿಂದ ಶಿಲೀಂಧ್ರದಿಂದ ಬರುವಂತಹ ರೋಗಗಳು ಅಂದ್ರೆ ಫಂಗಲ್ ಡಿಸೀಸಸ್ ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬರೋದುಂಟು. ಹಂಗಾಗಿ ಜೈವಿಕ ಶಿಲೀಂಧ್ರನಾಶಕಗಳು ಮತ್ತು ರಾಸಾಯನಿಕ ಶಿಲೀಂಧ್ರನಾಶಕಗಳ ಬಳಕೆಯಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಗೋಬಹುದು. ಎಲ್ಲದಕ್ಕಿಂತ ಮುಂಚೆ ನಾವು ಒಂದು ಉತ್ತಮ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಈಗಾಗಲೇ ನಾನು ಸಾಕಷ್ಟು ತಳಿಗಳನ್ನು ನಾನು ಹೇಳಿದೆ, ಪನ್ನೀರಿಂದ ಹಿಡಿದು ಸಾಕಷ್ಟು ಶ್ರೀಕರ ಶುಭಕರ ಪೌರ್ಣಮಿ ಪಂಚಮಿ ತೇವಮ ಶಕ್ತಿ ಸಾಕಷ್ಟು ತಳಿಗಳನ್ನು ಹೇಳಿದೆ. ನಮ್ಮ ನೆಲದ ಆಧಾರದ ಮೇಲೆ ನಮ್ಮ ತೋಟದಲ್ಲಿ ಬರುವಂತಹ ಹೆಚ್ಚಿನ ರೋಗಗಳ ಆಧಾರದ ಮೇಲೆ ನಾವು ಸೂಕ್ತ ತಳಿಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ನೇದಾಗಿ ಕೆಲವೊಂದು ತೋಟಗಳಲ್ಲಿ ನಿಧಾನ ಸ್ವರ್ಗ ರೋಗ ಇದಂತಂದ್ರೆ ನಿಧಾನ ಸ್ವರ್ಗಕ್ಕೆ ಸ್ವಲ್ಪ ನಿರೋಧಕ ಶಕ್ತಿಯನ್ನು ಹೊಂದಿರುವ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವ್ದು? ನಾವು ತೇವಮ್ಮು ಶಕ್ತಿ ಇಂತ ಸ್ವಲ್ಪ ತಳಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಅವು ಇಳುವರಿಗೆ ಏನು ತೊಂದರೆ ಆಗಲ್ಲ, ಇಳುವರಿ ಕಡಿಮೆ ಇದ್ದೇ ಇರುತ್ತೆ. ನಾವು ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ಅವು ಇಳುವರಿ ಕಡಿಮೆ ಇರುತ್ತೆ. ಬಟ್ ನಮಗೆ ರೋಗಗಳು ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಅದರಿಂದ ಕುಂಠಿತ ಆಗೋದಕ್ಕಿಂತ ಇಳುವರಿಯಲ್ಲಿ ನಾವು ಕಾಂಪ್ರಮೈಸ್ ಆಗೋದು ಒಳ್ಳೇದಾಗಿರುತ್ತೆ. ಒಂದು ತಳಿ ಆಯ್ಕೆ ಆಯ್ತು, ಅವಕ್ಕೆ ಬೇಕಾದಂತ ಸಮರ್ಪಕವಾದಂತ ಸಾವಯವ ಗೊಬ್ಬರ ಕೊಡುವ ಮೂಲಕ ಅಥವಾ ಗಂಜಲವನ್ನು ಸಿಂಪರಣೆ ಮಾಡುವ ಮೂಲಕ ಮಜ್ಜಿಗೆ ಸಿಂಪರಣೆ ಮಾಡುವ ಮೂಲಕ ಹಿಂಗೇನಾದ್ರು ಮಾಡ್ಲಿಕ್ಕೆ ಸಾಧ್ಯನಾ? ಸಾವಯವದಲ್ಲಿ ಸಾಕಷ್ಟು ಜೈವಿಕ ಶಿಲೀಂಧ್ರನಾಶಕಗಳು ಈಗ ಆಲ್ರೆಡಿ ನಮ್ಮ ಪ್ರೈವೇಟ್ ಕಂಪನೀಸ್ ಇರಬಹುದು ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಇರಬಹುದು ಆಲ್ರೆಡಿ ಅಭಿವೃದ್ಧಿ ಪಡಿಸಿರುವಂತದ್ದು. ಉದಾಹರಣೆ, ಉತ್ತಮವಾದಂತಹ ಒಂದು ಜೈವಿಕ ಶಿಲೀಂಧ್ರನಾಶಕ ಅಂದ್ರೆ ಟ್ರೈಕೋಡರ್ಮ ವಿರಿಡೇ ಮತ್ತು ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಹೇಳಿ ಇವೆರಡು ಶಿಲೀಂಧ್ರನಾಶಕಗಳನ್ನು ಬಳಸೋದ್ರಿಂದ ಸುಮಾರು 30-40% ಜೈವಿಕ ಶಿಲೀಂಧ್ರಗಳಿಂದ ಬರುವಂತಹ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅದರ ಜೊತೆಗೆ ಇನ್ನು ಸಾಕಷ್ಟು ಸೂಡೋಮೋನಸ್ ಅಂತ ಇದೆ, ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತ ಇದೆ, ಇದನ್ನು ಕೂಡ ಬಳಸೋದ್ರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಈ ರೋಗಗಳನ್ನು ನಾವು ತಡೆಗಟ್ಟಬಹುದು. ಅದರ ಜೊತೆಗೆ ಬೇವಿನ ಎಣ್ಣೆ ತುಂಬಾ ಉತ್ತಮ ಒಂದು ಔಷಧಿ ಅಂತ ಹೇಳಬಹುದು, ಸಾವಯವದ ಅಂಶದ ಕೆಳಗಡೆ ಬರುವಂತದ್ದು. ಇದ್ರ ಬಳಕೆಯನ್ನು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರಿಂದ ಕೀಟಗಳ ಜೊತೆಗೆ ರೋಗಗಳನ್ನು ಕೂಡ ಹತೋಟಿಯಲ್ಲಿ ಹಿಡಬಹುದು. ಮತ್ತೆ ಬಸಿಗಾಲುವೆ ಅವುಗಳನ್ನು ಮಾಡ್ಕೊಳ್ಳೋದ್ರಿಂದ ನೀರ್ ನಿಲ್ಲದಂಗ್ ಮಾಡಿ, ಈಗ ಬಸಿಗಾಲುವೆ ಇವೆಲ್ಲ ಅಂತರ ಬೇಸಾಯ ಕ್ರಮಗಳಲ್ಲಿ ಬರೋದುಂಟು. ಅಡಿಕೆ ತೋಟ ಮತ್ತೆ ಅಡಿಕೆ ತೋಟದ ಜೊತೆಗೆ ಕಾಳುಮೆಣಸು ಹಾಕಿದೀವಿ ಅಂತಂದ್ರೆ ಅವ್ರು ಬಸಿಗೆ ಎಲ್ಲಿ ಹೆಚ್ಚಿನ ಮಳೆ ಬೀಳುವಂತ ಪ್ರದೇಶಗಳಾಗಿರ್ಬಹುದು ಅಥವಾ ಮಧ್ಯಮ ಪ್ರಮಾಣದಲ್ಲಿ ಮಳೆ ಬೀಳುವಂತ ಪ್ರದೇಶಗಳಾಗಿದ್ದಾಗ ನಾವು ಬಸಿಗಾಲುವೆಗಳನ್ನ ನಾವು ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಬಸಿಗಾಲುವೆ ಅಂತೇಳಿ ಬರೀ ಬಸಿಗಾಲುವೆ ಇದೆ ಅಂತೇಳಿ ಬರೀ ಒಂದಡಿ ಬಸಿಗಾಲುವೆಗಳು ಸಾಮಾನ್ಯವಾಗಿ ಕೆಲಸ ಮಾಡದಲ್ಲಿ ಇರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಬಸಿಗಾಲುವೆ ಆಳನ್ನು ಕೂಡ ಇಂಪಾರ್ಟೆಂಟ್. ಮತ್ತೆ ಬಸಿಗಾಲುವೆನ ಯಾವ ದಿಕ್ಕಿನಲ್ಲಿ ನಾವು ತೋಡಬೇಕು, ತೋಟ ಸುತ್ತ ಯಾವ ರೀತಿ ತೋಡಬೇಕು, ಮತ್ತೆ 2-3 ತರ ಬಸಿಗಾಲು ಅಂದ್ರೆ ಮುಖ್ಯ ಬಸಿಗಾಲುವೆ, ಉಪ ಮುಖ್ಯ ಬಸಿಗಾಲುವೆ, ಈ ರೀತಿ ಬಸಿಗಾಲುವೆಗಳನ್ನು ಮಾಡಿಕೊಂಡು ತೋಟದಲ್ಲಿ ಎಲ್ಲಿಯೂ ಕೂಡ ನೀರು ನಿಲ್ಲದಲೆ ನೀರು ಕೂಡ ತೋಟ ಮಳೆಗಾಲದಲ್ಲಿ ತೋಟದಿಂದ ಹೊರಗಡೆ ಬಸಿದು ಹೋಗೋ ರೀತಿ ನಾವು ಅದನ್ನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಅದರಿಂದ ಕೂಡ ರೋಗ ನಿರ್ವಹಣೆ ಮಾಡಬಹುದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಇವೆಲ್ಲ ಶಿಲೀಂಧ್ರದಿಂದ ಬರುವಂತ ರೋಗಗಳು, ಶಿಲೀಂಧ್ರದಿಂದ ಬರುವಂತ ರೋಗಗಳು ತೇವಾಂಶವನ್ನು ನಾವು ಹೆಚ್ಚಿಗೆ ಇಷ್ಟಪಡ್ತವೆ. ಇದು ಬಸಿಗಾಲು ನಿರ್ವಹಣೆ ಜೊತೆಗೆ ನಾವು ಸಾಕಷ್ಟು ಕ್ರಮಗಳು ಅಂದ್ರೆ ಅವಾಗವಾಗ ಬಳ್ಳಿಗಳನ್ನು ನಾವು ಕಟ್ ಮಾಡುವಂಥದ್ದು. ಕಟ್ ಮಾಡೋದು ನೆಲದ ಮೇಲೆ ಯಾವುದೇ ಕಾರಣ ಕೂಡ ಬಳ್ಳಿಗಳು ಹಬ್ಬಿ ಹೋಗಬಾರ್ದು. ಅಂಥ ಬಳ್ಳಿಗಳನ್ನು ನಾವು ನೆಲದಿಂದ ಎತ್ಬಿಟ್ಟು ಗಿಡಕ್ಕೆ ಆಧಾರ ಗಿಡಕ್ಕೆ ನಾವು ಕಟ್ಟುವಂಥದ್ದು ಇರ್ಬೋದು, ಅಥವಾ ಆಧಾರ ಗಿಡದ ಪಕ್ಕದಲ್ಲಿ ಒಂದು ಗೂಟವನ್ನು ಕಡ್ಡಿಯನ್ನು ಇಟ್ಬಿಟ್ಟು ಅದಕ್ಕೆ ಕಟ್ಟುವಂಥದ್ದು ಇರೋದು ಮಾಡಬೇಕಾಗುತ್ತೆ. ಮತ್ತೆ ನೆಲದ ಸುತ್ತ ಅಂದ್ರೆ ಗಿಡದ ಸುತ್ತನೂ ಕೂಡ ಎಲ್ಲೂ ಕೂಡ ನೀರು ನಿಲ್ಲದ ರೀತಿ ನಾವು ನೋಡ್ಕೋಬೇಕಾಗ್ತದೆ. ಆಮೇಲೆ ಮಳೆ ಬಂದ ತಕ್ಷಣ ಮಣ್ಣನ್ನು ಗಿಡದ ಸುತ್ತ ಬಳ್ಳಿಯ ಸುತ್ತ ಇರುವಂತಹ ಮಣ್ಣು ಎಲೆಗಳ ಮೇಲೆ ಸಿಡಿದ ಇರೋ ರೀತಿಯಲ್ಲಿ ನಾವು ಗಿಡದ ಬಳ್ಳಿಯ ಸುತ್ತ ನಾವು ಏನಾದರೂ ಪ್ಲಾಸ್ಟಿಕ್ ಕವರನ್ನ ಅಥವಾ ಯಾವುದೇ ರೀತಿ ಬೇರೆ ಮಲ್ಚ್ ಮೆಟೀರಿಯಲ್ ಅನ್ನ ನಾವು ಮುಚ್ಚೋದಿರಬಹುದು. ಈ ರೀತಿ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಾವು ರೋಗಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನಿರ್ವಹಣೆ ಮಾಡಬಹುದು. ಇನ್ನು ಕಟಾವಕ್ಕೆ ಬಂದ್ರೆ ಎಲ್ಲವೂ ಒಂದೇ ಟೈಮಿಗೆ ಮಾಗಲ್ಲವು, ಹಾಗಾಗಿ ಅಲ್ಲಿ ಈಗ ಮಾಡ್ತಕ್ಕಂತ ಕಟಾವು ಹೇಗಿದೆ ಮತ್ತು ಅದು ಸರಿನೋ ಅಥವಾ ಏನರ ಸುಧಾರಣೆ ಆಗಬೇಕು ಹೇಗೆ? ಸಾಕಷ್ಟು ರೈತರು ಎಡುತ್ತಿರೋದು ಕಟಾವಿನ ಹಂತದಲ್ಲೇನೆ. ಕಟಾವಿನ ಅಂತಾನೆ ರೈತರಿಗೆ 20-30% ರೇಟ್ ಅನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಾಳುಮೆಣಸಿನಲ್ಲಿ ಹೇಗೆ ಅಂತಂದ್ರೆ ಸಾಕಷ್ಟು ರೈತರು, ಕೆಲವು ರೈತರು ಈಗ ಆಲ್ರೆಡಿ ಅದನ್ನ ಕಲ್ಕೊಂಡಿದ್ದಾರೆ, ಬಟ್ ಇನ್ನು ಕೆಲವು ರೈತರು ಅದನ್ನ ಕಲಿಬೇಕಾಗಿದೆ ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಅಂತೇಳಿ. ಒಂದು ಕರೆಯಲ್ಲಿ 2 ಅಥವಾ 3 ಕಾಳುಗಳು ಬಳತ ತಕ್ಷಣ ಕೆಲವು ರೈತರು ಅದನ್ನ ಕಟಾವು ಮಾಡ್ತಾರೆ. ಅವಾಗ ಏನಾಗುತ್ತೆ, ಬೇರೆ ಕಾಳುಗಳು ಹಸಿಯಾಗಿ ಉಳ್ಕೊಂತವೆ. ಅಂತ ಕಾಳುಗಳನ್ನು ಒಣಗಿಸಿದಾಗ ಸಾಮಾನ್ಯವಾಗಿ ನಮಗೆ ಇಳುವರಿ ಕಡಿಮೆ ಬರೋದು, ಗುಣಮಟ್ಟ ಕಡಿಮೆ ಆಗುತ್ತೆ, ಕಾಳುಗಳು ಕೂಡ ಇನ್ನೂ ಬಲ್ತಿರೋದಿಲ್ಲ. ಅವಾಗ ಏನಾಗುತ್ತೆ, ಅಂತ ಕಾಳುಗಳನ್ನು ಶೇಖರಣೆ ಕೂಡ ನಾವು ಮಾಡೋದಕ್ಕೆ ಹೋದಾಗ ಅಲ್ಲಿ ಶಿಲೀಂಧ್ರದ ಬೆಳವಣಿಗೆ, ಫಂಗಸ್ ಗ್ರೋತ್ ಆಗಿ, ಮೋಲ್ಡ್ ಗ್ರೋತ್ ಆಗಿ ಅಂತದ್ರ ನಮ್ಮ ಶೇಖರಣಾ ಸಾಮರ್ಥ್ಯ ಕೂಡ ನಮ್ಮ ಕಾಳುಮೆಣಸಿನಲ್ಲಿ ಕಮ್ಮಿ ಆಗೋದುಂಟು. ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ಅಂದ್ರೆ ಒಂದೇ ಆರ್ದಷ್ಟು ಅಲ್ಲಿ ಅಂದ್ರೆ ಒಂದೇ ಕೊಯ್ಲಿನಲ್ಲಿ ಸಂಪೂರ್ಣವಾಗಿ ಇಡೀ ತೋಟನೇ ನಾವು ಕೊಯ್ಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊಯ್ಲು ಕೂಡ ಮಾಡಬಾರ್ದು. ಕನಿಷ್ಠ ಅಂದ್ರೂ ಕೂಡ 3 ಹಂತದಲ್ಲಿ ನಾವು ಕಾಳುಮೆಣಸನ್ನು ನಾವು ಕೊಯ್ಲು ಮಾಡಬೇಕು. ಬಲ್ತಿರೋ ಬಲ್ತಿರೋಂತಹ ಕಾಳುಮೆಣಸಿನ ಕರೆಗಳನ್ನು ನೋಡಿ ನಾವು ಅವನ್ನ ಹಣ್ಣಾದಾಗ, ಅಂದ್ರೆ ಒಂದು 10% ಆದ್ರೂ ಒಂದು ಕರೆಯಲ್ಲಿ ಹಣ್ಣಾದಾಗ ಅಂತ ಕರೆಗಳನ್ನ ಕೊಯ್ದು ನಾವು ಅವನ್ನೆಲ್ಲ ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡಬೇಕಾಗುತ್ತೆ. ಅಂದ್ರೆ ಎಷ್ಟು ಅಂದ್ರೆ ಒಂದು ಗೊಂಚಲ ಇರುತ್ತೆ, ಒಂದು ಗೊಂಚಲದಲ್ಲಿ 30 ಕಾಳು ಇರ್ತಾವ? ಅಂದ್ರೆ ಒಂದು ಗೊಂಚಲು ಅಂದ್ರೆ ಯಾವ್ದು ಸಾಮಾನ್ಯವಾಗಿ ಎಂತ ತಡೆಯೋದು ಕೂಡ ಒಂದು 100 ಕಾಳುಗಳಿಗಿಂತ ಮೇಲೆ, ಒಂದು 100 ಕಾಳು ಇರುವಂತ ಗೊಂಚಲು. ಅದ್ರ ಎಷ್ಟು ಪ್ರಮಾಣದಲ್ಲಿ ನಾವು ಮಾಗಿದ ಕಾಳು ಇದ್ದಾಗ ಕಟಾವು ಮಾಡಬೇಕು? ಇದು ಸಾಮಾನ್ಯವಾಗಿ ಇದು ಹಿಂಗೆ ಫಿಕ್ಸ್ ಮಾಡ್ತೇವೆ, 100-10 ಕಾಳು, 100-1 ಕಾಳು, 2 ಕಾಳು ಅಂತ ಮಾಡಿದ್ರೆ ಒಂದು ಅಂದಾಜಿಗೆ ಅಂತಂದಾಗ ಒಂದು 10 ಕಾಳು ಆದ್ರೂ ಕೂಡ ಅದು ಹಣ್ಣಾಗಿದ್ರೆ ಬರೇ ಹತ್ತು ಅಂದ್ರೆ ಈಗ ಜಾಸ್ತಿ ಹಣ್ಣಾದಂಗೆ ಕಾಣದಂಗೆ ಏನಾಗುತ್ತೆ, ಅವ್ರು ಸಾಮಾನ್ಯ ಉದುರೋದುಂಟು, ಮತ್ತೆ ಅಕ್ಕಿಗಳ ಕಾಟನು ಕೂಡ ಜಾಸ್ತಿ ಆಗ್ತದೆ. ಮತ್ತೆ 1-10 ಆಗಿದೆ ಅಂತ ನೋಡ್ಕೊಳಕ್ಕೆ, 1-10 ಆಗಿರುತ್ತೆ, 1-20 ಆಗುತ್ತೆ, 1-5 ಆಗಿರುತ್ತೆ. ಅವಾಗ ಒಂದ್ಸತಿ ನಾವು ಒಂದು ಬಳ್ಳಿಲಿ 30 ಕರೆಗಳು, ಒಂದು 100 ಕರೆಗಳಿದ್ರೆ 30 ಕರೆಗಳು ನಾವು ಆರೋಸ್ಟಿ ಬಂದಿದ್ದಾಗ ಮಾಡೋದುಂಟು. ಅವಾಗ ಒಂದು ಬಳ್ಳಿಲಿ 3 ಆರೋಸ್ಟ್ ನಾವು ಮಾಡಬಹುದಾಗುತ್ತೆ. ಮತ್ತೆ ಅದನ್ನು ಒಣಗಿಸೋದು, ಸಂಸ್ಕರಣೆ ಅದೆಲ್ಲಾನು? ಸಂಸ್ಕರಣೆ ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಒಣಗಿಸೋದು ಅಂತಂದಾಗ, ಇಲ್ಲಿ ಸಾಮಾನ್ಯವಾಗಿ ಆಗಿ ಇರುವಂತಹ ನೆಲದ ಮೇಲೆ, ಮಣ್ಣಿನ ಮೇಲೆ, ಅಥವಾ ಸರಿಯಾಗಿ ಸ್ವಚ್ಛಗೊಳಿಸದೆ ಇರುವಂತಹ ಭೂಮಿಯ ಮೇಲೆ, ಅಥವಾ ಯಾವುದೇ ಸಿಮೆಂಟ್ ಫ್ಲೋರ್ ಅನ್ನು ಬಳಸದಲ್ಲೇನೆ ಕೆಲವೊಂದು ರೈತರು ಒಣಗಿಸೋದುಂಟು. ತುಂಬಾ ತಪ್ಪಾಗುತ್ತೆ. ಯಾಕೆಂತಂದ್ರೆ ಆ ರೀತಿ ಒಣಗಿಸಿದ ಕಾಳುಗಳು ಅದೇ ಮಣ್ಣಿನ ಅಂಶವನ್ನ ಇರ್ಕೊಂಡು ಅದೇ ವಾಸನೆಯನ್ನ ಬರೋದು. ಕೆಲವೊಂದ್ಸತಿ ಏನ್ ಮಾಡಿದ್ರೆ ಸಗಣಿಯಿಂದ ಸಾರಿಸ್ಬಿಟ್ಟು ಅದ್ರ ಮೇಲೆ ಕೆಲವೊಬ್ಬರು ರೈತರು ಒಣಗಿಸೋದುಂಟು. ಅದು ಒಂದು ರೀತಿಯ ಸರಿನೇ, ಬಟ್ ಏನೋ ಸಗಣಿಯಿಂದ ಸಾರಿಸಿದ ನೆಲದ ಮೇಲೆ ನಾವು ಕಾಳುಮೆಣಸನ್ನು ಒಣಗಿಸಿದ ಮೇಲೆ ಕೊನೆಗೆ ಒಣಗಿದಂತ ಕಾಳುಮೆಣಸು ಆ ಸಗಣಿ ವಾಸನೆ ಅದು ಬರ್ತಾ ಇರುತ್ತೆ. ಅಂತ ಕಾಳುಮೆಣಸನ್ನ ನಾವು ಅಡಿಗೆಗೆ ಬಳಸಬೇಕಾದ್ರೆ ಅದು ಬಳಸುವಂತ ಕಸ್ಟಮರ್ಸ್, ಯಾರೋ ಗ್ರಾಹಕರಿಗೆ ಅದು ಹಿಂಸೆ ಅನ್ಸುತ್ತೆ. ಅದು ಒಂದು ಮಾರ್ಕೆಟ್ ಅಲ್ಲಿ ರೇಟ್ ಅನ್ನು ನಿರ್ಧಾರ ಮಾಡುವಂತ ಒಂದು ಅಂಶ ಆಗಿರುತ್ತೆ. ಹಾಗಾಗಿ ಒಣಗಿಸಬೇಕಾದ್ರೆ ಕೊಯ್ದ ನಂತರ ಯಾವ ರೀತಿ ಒಣಗಿಸಬೇಕು, ಒಣಗಿಸಬೇಕಾದ್ರೆ ಕ್ಲೀನ್ ಆಗಿರುವಂತ ಒಂದು ಸಿಮೆಂಟ್ ಫ್ಲೋರ್ ಆಗಿರ್ಬೋದು, ಅಥವಾ ಸಿಮೆಂಟ್ ಇಂದ ಮಾಡಿರುವಂತ ಒಂದು ನೆಲ ಇರಬಹುದು, ಅಥವಾ ಟಾರ್ಪಾಲ್ ಆಗಿರ್ಬೋದು, ಚೆನ್ನಾಗಿರುವಂತ ಟಾರ್ಪಾಲ್ ಆಗಿರ್ಬೋದು, ಇಲ್ಲ ಉತ್ತಮ ಅಂದ್ರೆ ಪ್ಲಾಸ್ಟಿಕ್, ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್, ಪಾರದರ್ಶಕ ಆಗಿರುವಂತ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಬಳಸಿ ನಾವು ಒಣಗಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಣಗಿಸಬೇಕಾದ್ರೆ ಈಗ ಸಾಕಷ್ಟು ರೈತರು ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಮುಂಚೆ ಈಗ ಆಗಿ ಇರುವ ನೆಲದ ಮೇಲೆ ಶೇಡ್ ನೆಟ್ ಅಂದ್ರೆ ನೆರಳು ಪರದೆಯನ್ನು ಹರಡಿ ಅದ್ರ ಮೇಲೆ ಒಂದು ಲೇಯರ್ ಕಾಳುಮೆಣಸು ಹಣ್ಣಾಗಿರುವಂತ ಚೆನ್ನಾಗಿ ಬಲ್ತಿರುವಂತಹ ಕಾಳುಮೆಣಸನ್ನು ಹರಡಿ ಅದ್ರ ಮೇಲೆ ಇನ್ನೊಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕೋದುಂಟು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಬಿಸಿಲಿನ ಶಾಖಕ್ಕೆ ಹಣ್ಣುಗಳೆಲ್ಲ ಚೆನ್ನಾಗಿ ಕಪ್ಪಾಗ್ತವೆ, ಆಮೇಲೆ ಅವು ಬೆವಿತವೆ. ಅಂದ್ರೆ ನೀವು ತಮ್ಮ ಹೊರಗಡೆ ಇರುವಂತಹ ತೇವಾಂಶನ ಹೊರಗಡೆ ಹಾಕ್ತವೆ, ಅಂತ ತೇವಾಂಶ ಕೆಳಗಡೆ ಇರುವಂತಹ ನೆರಳು ಪರದೆ ಮೂಲಕ ಅದು ಮಣ್ಣನ್ನು ಸೇರೋದುಂಟು. ಅದು ಒಂದು ಒಳ್ಳೆ ಪದ್ಧತಿ ಅಂತ ಹೇಳಬಹುದು. ಇಲ್ಲಿ ನೀರು ತೇವಾಂಶನ ಕೂಡ ಹೋಯ್ತು ಮತ್ತೆ ಒಳ್ಳೆ ಗಾಡಿನ ಕೂಡ ಅದು ಕಾಡುತ್ತೆ. ಅಂತರದಲ್ಲಿ ಈ ಕೆಳಗಡೆ ಮೇಲ್ಗಡೆ ಪಾರದರ್ಶಕ ಶೀಟ್ ಇರುತ್ತೆ, ಮಧ್ಯದಲ್ಲಿ ಒಂದು ಲೇಯರ್ ಕಾಳುಮೆಣಸು ಇರುತ್ತೆ, ಅದು ಕೆಳಗಡೆ ನಮ್ ನೆರಳು ಪರದೆ ಇರುತ್ತೆ. ಹಂಗಾಗಿ 3 ಲೇಯರ್ ಇರುತ್ತೆ, ನೆರಳು ಪರದೆ ಕೆಳಗಡೆ ಇದ್ರೆ ಅದ್ರ ಮೇಲ್ಗಡೆ ಕಾಳುಮೆಣಸು ಇರುತ್ತೆ, ಅದ್ರ ಮೇಲ್ಗಡೆ ಪಾರದರ್ಶಕ ಆಗಿರುವಂತ ಒಂದು ಶೀಟ್ ಇರುತ್ತೆ. ಈ ರೀತಿ ಮಾಡೋದು ಒಂದು ಉತ್ತಮ ಪದ್ಧತಿ. ಇಲ್ಲಾಂದ್ರೆ ಇನ್ನೂ ಇನ್ನೂ ಒಂದು ಪದ್ಧತಿ ಅಂತಂದ್ರೆ ನಾವ್ ಏನ್ ಮಾಡೋದಪ್ಪ ಅಂತಂದ್ರೆ ಕೆಳಗಡೆ ಒಂದು ಪಾರದರ್ಶಕವಾಗಿರುವಂತಹ ಪ್ಲಾಸ್ಟಿಕ್ ಹಾಳೆಯನ್ನ ಹರಡಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಕಾಳುಮೆಣಸನ್ನು ಹರಡುವಂಥದ್ದು, ಅದ್ರ ಮೇಲೆ ಇನ್ನೊಂದು ಪಾರದರ್ಶಕ ಶೀಟ್, ಎರಡು ಪಾರದರ್ಶಕ ಪ್ಲಾಸ್ಟಿಕ್ ಹಾಳೆಗಳ ನಡುವೆ ನಮ್ಮ ಕಾಳುಮೆಣಸು ಇರುವಂತದ್ದು. ಆ ಈ ರೀತಿ ಹರಡಿ ಒಂದು 4-5 ಗಂಟೆ ಬಿಸಿಲಿಗೆ ಒಡ್ಡಿದ ನಂತರ ಅದೇನಾಗಿರುತ್ತೆ, ಆ ಶಾಖಕ್ಕೆ ಎಲ್ಲಾ ಕಾಳುಗಳು ಚೆನ್ನಾಗಿ ಬಲಿತಿರುವಂತಹ ಹಸಿರು ಕಾಳುಗಳಲ್ಲಿ ಏನಾಗ್ತಾವು ಕಪ್ಪು ಕಲರಿಗೆ ಟರ್ನ್ ಆಗ್ತವೆ, ಬ್ಲ್ಯಾಕ್ ಕಲರಿಗೆ. ಆವಾಗ ನಾವು ಅದನ್ನ ಪಾರದರ್ಶಕ ಶೀಟ್ ಅನ್ನು ತೆಗೆದು ಮಾಮೂಲಿ ಬಿಸಿಲಲ್ಲಿ ನಾವು 3-4 ದಿನ ಒಣಗಿಸಿದ್ದೆ ಆದ್ರೆ ನಮಗೆ ಉತ್ತಮ ಕಲರ್ ಇರುವಂತಹ ಒಂದು ಕಾಳುಮೆಣಸನ್ನು ನಾವು ಪಡಿಬಹುದು. ನೇರವಾಗಿ ಬಿಸಿಲಿಗೆ ಒಡ್ಡಿದ್ರೆ ಈ ಬಣ್ಣ ಬರಲ್ಲ, ಒಳ್ಳೆ ಬಣ್ಣ ಅಂದ್ರೆ ಕಪ್ಪು ಕಲರ್ ಬಣ್ಣ ಬರೋದಿಲ್ಲ. ಅದಕ್ಕೆ ಕಲರ್ ನೋಡಿ ಅದಕ್ಕೆ ಸಾಮಾನ್ಯ ರೇಟ್ ಫಿಕ್ಸ್ ಮಾಡುವಂತದ್ದು. ಕಲರ್ ಚೆನ್ನಾಗಿ ಬ್ಲ್ಯಾಕ್ ಕಲರ್ ಬರಬೇಕು, ಮತ್ತೆ ಮೇಲ್ಮೆ ಸುಕ್ ಸುಕ್ ಆಗಿರ್ಬೇಕು. ಅಂತ ಕಾಳುಮೆಣಸು ಬರಬೇಕು ಅಂತಂದ್ರೆ ಈ ರೀತಿ ಒಣಸೋದು ಒಳ್ಳೆ ಉತ್ತಮ ಆಗಿರುತ್ತೆ. ಈಗ ಫೈನಲ್ ಆಗಿ ನಾವು ಒಣಗಿಸ್ಲಿಕ್ಕೆ ಹಾಕ್ತೀವಿ ಬಿಸಿಲಿಗೆ, ಎಷ್ಟು ಪ್ರಮಾಣದಲ್ಲಿ ಒಣಗಿಸಬೇಕು, ಅದ್ರಲ್ಲಿ ತೇವಾಂಶ ಇಷ್ಟು ಇರೋ ತನಕ ಒಣಗಿಸೋದು ಹಂಗೇನಾದ್ರು? ಕಾಳುಮೆಣಸಿನಲ್ಲಿ ತೇವಾಂಶ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಶೇಖರಣೆಯನ್ನು ಮಾಡಬೇಕು ಅನ್ನೋ ಹಂತದಲ್ಲಿ ನಾವು ಅಂತ ಶೇಖರಣೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಇದ್ದವರು 8-10% ತೇವಾಂಶವನ್ನು ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ರೈತರಿಗೆ ಸಾಮಾನ್ಯವಾಗಿ 8-10% ತೇವಾಂಶ ಬಂದಿದೆ ಅಂತ ನಿರ್ಧಾರ ಮಾಡೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಇದಕ್ಕೆ ಮಾಯಿಶ್ಚರ್ ಮೀಟರ್ ಅಂತಾನು ಕೂಡ ಸಾಕಷ್ಟು ಸಂಶೋಧನಾ ಸಂಸ್ಥೆಗಳಲ್ಲಿ ಅಥವಾ ಪ್ರೈವೇಟ್ ಕಂಪನಿಗಳಲ್ಲಿ ಇವೆಲ್ಲ ಮಾರುಕಟ್ಟೆಗಳಲ್ಲಿ ಕೂಡ ಇದು ಲಭ್ಯ ಆಗುತ್ತೆ. ಆ ಮಾಯಿಶ್ಚರ್ ಮೀಟರ್ ಒಳಗಡೆ ತಗೊಂಡೋಗಿ ನಮ್ಮ ಒಂದು ಇಡೀ ಕಾಳುಮೆಣಸಿನ ಹಾಕಿದ್ದೆ ಆದ್ರೆ ಅದು ಎಷ್ಟು ಪರ್ಸೆಂಟ್ ತೇವಾಂಶ ಇದೆ ಕಾಳುಮೆಣಸಲ್ಲಿ ಅಂತ ತೋರಿಸೋದುಂಟು. ಅದು ಆಗೋದಿಲ್ಲ ನಮ್ಮ ಮನೆ ಹತ್ರ ಅಂತಂದಾಗ ಲೀಟರ್ ವೆಯ್ಟ್ ಅನ್ನು ನಾವು ಮೆಜರ್ ಮಾಡಬಹುದು. ಪನ್ನಿಯೂರಿಗಾದ್ರೆ ನಾವು ಸುಮಾರು 540-550 ಲೀಟರ್ ವೆಯ್ಟ್ ಬರೋ ರೀತಿ ನಾವು ಮೇಂಟೈನ್ ಮಾಡಿದ್ದೆ, ಅದು 550 ಗ್ರಾಮ್ ಲೀಟರ್ ವೆಯ್ಟ್ ಬರೋ ತರ ಮೇಂಟೈನ್ ಮಾಡಿದ್ದೆ ಆದ್ರೆ ಸಾಮಾನ್ಯವಾಗಿ ಅದು 10% ಅಷ್ಟು ತೇವಾಂಶ ಅದು ಹೊಂದಿರುತ್ತೆ. ಅಂತ ಕಾಳುಮೆಣಸನ್ನು ನಾವು ವರ್ಷಾನುಗಟ್ಟಲೆ ನಾವು ಶೇಖರಣೆ ಮಾಡಬಹುದು. ಕಾಳುಮೆಣಸು ಬೇಸಾಯದ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಸಂತೋಷ್ ಎಚ್ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಈಗ ಕೇಳಿ ಕೃಷಿ ಮಾಹಿತಿ. ಕೃಷಿಯ ಪ್ರಸ್ತುತ ಸನ್ನಿವೇಶದಲ್ಲಿ ಹಲವಾರು ಪ್ರಮುಖ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ನಮ್ಮ ರೈತರು ಎದುರಿಸಬೇಕಾಗಿದೆ. ಕೃಷಿ ಭೂಮಿ ಹಿಡುವಳಿ ಗಣನೀಯವಾಗಿ ಇಳಿಮುಖವಾಗ್ತಾ ಇದೆ. ಊಹಿಸಲು ಅಸಾಧ್ಯವಾದಂತಹ ಹಾಗೂ ಅನಿರೀಕ್ಷಿತ ವಾತಾವರಣದ ಪರಿಸ್ಥಿತಿಗಳು ಎದುರಾಗ್ತಾ ಇವೆ. ಹಾಗೆಯೇ ಕೀಟ ಹಾಗೂ ರೋಗಗಳು ಕೂಡ ಕೆಲವೊಂದು ಸಾರಿ ನಿಯಂತ್ರಣಕ್ಕೆ ಬಾರದೆ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೇ ವೇಳೆ ಸಾರ್ವಜನಿಕರಿಂದ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳು, ಹಣ್ಣುಗಳು ಹಾಗೂ ತರಕಾರಿಗಳಿಗೆ ನಿರಂತರವಾಗಿ ಬೇಡಿಕೆಗಳು ಹೆಚ್ಚುತ್ತಾ ಇದೆ. ವರ್ಷವಿಡೀ ತೋಟಗಾರಿಕೆ ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಕ್ಷಿತ ಸಾಗುವಳಿ ಉತ್ತಮವಾದಂತಹ ಪರ್ಯಾಯವಾಗಿದೆ ಅಂತ ಹೇಳಬಹುದು. ಇವತ್ತು ಭೂ ಬಳಕೆಗಾಗಿ ಕಡಿಮೆ ಪರಿಶ್ರಮ ವಿಧಾನ ಹಾಗೂ ಇತರೆ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸುವುದಕ್ಕೆ ಹೆಚ್ಚಿನ ಒತ್ತುವನ್ನು ನೀಡಲಾಗ್ತಾ ಇದೆ. ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ನೈಸರ್ಗಿಕ ಪರಿಸರವು ಗಿಡ ಹಾಗೂ ಮರಗಳ ಗರಿಷ್ಠ ಬೆಳವಣಿಗೆಗಾಗಿ ಸೂಕ್ತ ಪರಿಸ್ಥಿತಿಗೆ ಮಾರ್ಪಾಡು ಆಗಲಿದ್ದು ಅಂತಿಮವಾಗಿ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿ ಹಾಗೂ ಹೂಗಳನ್ನು ಹಾಗೆ ಔಷಧೀಯ ಮತ್ತು ಸುಗಂಧಭರಿತ ಗಿಡಗಳನ್ನು ಕೂಡ ಒದಗಿಸುವುದಕ್ಕೆ ನೆರವಾಗುತ್ತವೆ. ಇದು ವಾಣಿಜ್ಯ ಬೇಸಾಯ ವಿಧಾನದ ಬಹು ವ್ಯಾಪಕ ರೀತಿಯ ಕೃಷಿಯಾಗಿರುತ್ತದೆ. ನಿಯಂತ್ರಿತ ಪರಿಸರ ಕೃಷಿಯ ಅಥವಾ ರಕ್ಷಿತ ಬೇಸಾಯ ಪದ್ಧತಿಯಲ್ಲಿ ಗಿಡದ ನಡುವೆ ಸೂಕ್ಷ್ಮ ವಾತಾವರಣ ಹಾಗೂ ಪರಿಸರ ವಾತಾವರಣದ ಒಂದು ತಡೆಯನ್ನು ಒದಗಿಸುತ್ತದೆ. ಉತ್ತಮ ಗುಣಮಟ್ಟದ ಗರಿಷ್ಠ ಇಳುವರಿ ಸಾಧನೆಗಾಗಿ ಬೆಳಕು, ತೇವಾಂಶ, ಉಷ್ಣಾಂಶ, ಕಾರ್ಬನ್ ಡೈಆಕ್ಸೈಡ್ ಇತ್ಯಾದಿ ಗರಿಷ್ಠ ಪರಿಸ್ಥಿತಿಯನ್ನು ಒದಗಿಸುವ ಮೂಲಕ ಪ್ರತಿಕೂಲ ವಾತಾವರಣ ಹಾಗೂ ಪರಿಸ್ಥಿತಿಗಳಿಂದ ಗಿಡಗಳನ್ನು ರಕ್ಷಿಸುತ್ತದೆ. ಆದ್ದರಿಂದ ಇದು ಯಾವುದೇ ಋತುವಿನಲ್ಲಿ ಯಾವುದೇ ಸ್ಥಳದಲ್ಲಿ ಯಾವುದೇ ಗಿಡದ ಬೆಳವಣಿಗೆಗೆ ಪೂರಕವಾದಂತಹ ಅಂಶವನ್ನು ಒದಗಿಸುತ್ತದೆ. ಜನರಲ್ಲಿ ಉತ್ತಮ ಪೌಷ್ಟಿಕಾಂಶ ಮತ್ತು ಕೀಟನಾಶಕಗಳಿಂದ ಮುಕ್ತವಾಗಿರುವ ಜೈವಿಕ ವಸ್ತುಗಳನ್ನು ಮಾತ್ರ ಬಳಸಿ ಉತ್ಪಾದಿಸಲಾಗುವ ಹಣ್ಣು ಹಾಗೂ ತರಕಾರಿಗಳ ಬಗ್ಗೆ ಇತ್ತೀಚೆಗೆ ಜಾಗೃತಿ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹಸಿರು ಮನೆಗಳ ಒಳಗಡೆ ಕೀಟ ಮತ್ತು ರೋಗಗಳ ಆಕ್ರಮಣವು ಅತಿ ಕಡಿಮೆಯಾಗಿರುತ್ತದೆ. ಜೊತೆಗೆ ಗಿಡ ರಕ್ಷಣೆಯ ರಾಸಾಯನಿಕಗಳ ಬಳಕೆ ಹಾಗೂ ಅನ್ವಯಿಸುವಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಬಹುದು. ಹಾಗಾಗಿ ಹಸಿರು ಮನೆಯಡಿಯಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸಾವಯವ ರೀತಿಯಲ್ಲಿ ಹೆಚ್ಚು ಹೆಚ್ಚು ಬೆಳೆಯುವಂತಹದ್ದು ಪ್ರಾಯೋಗಿಕವಾಗಿದ್ದು ಇದು ಜಾಗತಿಕವಾಗಿ ಮತ್ತು ದೇಶೀಯ ಮಾರುಕಟ್ಟೆ ಎರಡರಲ್ಲೂ ಕೂಡ ಹೆಚ್ಚಿನ ಬೇಡಿಕೆಯನ್ನು ಪಡೀತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ರಕ್ಷಿತ ಬೇಸಾಯದಡಿ ಗಿಡದ ಇಳುವರಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಸುಮಾರು 3-10 ಪಟ್ಟು ಹೆಚ್ಚಿಸಬಹುದು. ತರಕಾರಿಗಳು ಮತ್ತು ಪುಷ್ಪಗಳ ಉತ್ಪಾದನೆ ಮತ್ತು ಬೇಡಿಕೆಯ ನಡುವೆ ಒಂದು ವ್ಯಾಪಕ ಅಂತರವೇ ಇದೆ. ತರಕಾರಿ ಮತ್ತು ಪುಷ್ಪಗಳ ದೈನಂದಿನ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ

ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ ಕಾರ್ಯಕ್ರಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000ಕ್ಕೂ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಇಂದಿನ ಜಾನಪದ ಸಂಗೀತದಲ್ಲಿ ಮೇರಿ ಗರಿಬಾಚೆ ಹಾಗೂ ಸಂಗಡಿಗರಿಂದ ದಮಾಮಿ ಹಾಡುಗಳು. ಮರಿ ಮಸೊಳಿ ಲಾಗಲಿ ತೊಂಡಕ ಚಲ ಬಾಬಾಜಿ ಕಲ್ಚ ಕೊಂಡೆಗ, ಮರಿ ಮಸೊಳಿ ಲಾಗಲಿ ತೊಂಡಕ ಚಲ ಬಾಬಾಜಿ ಕಲ್ಚ ಕೊಂಡೆ, ಈ ಮರಿ ಮಸೊಳಿ ಲಾಗಲಿ ತೊಂಡಕ ಚಲ ಬಾಬಾಜಿ ಕಲ್ಚ ಕೊಂಡೆಗ, ಮರಿ ಮಸೊಳಿ ಲಾಗಲಿ ತೊಂಡಕ ಚಲ ಬಾಬಾಜಿ ಕಲ್ಚ ಕೊಂಡೆ, ಕಲ್ಚ ಕೊಂಡೆಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಕಲ್ಚ ಕೊಂಡೆಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಈ ಕಲ್ಚ ಕೊಂಡೆಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಕಲ್ಚ ಕೊಂಡೆಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಕಿರಿ ಬೇದರು ನ ಹನ ಬಾಬಾಜಿ, ಕಿರಿ ಬೇದರು ನ ಹನ ಬಾಬಾಜಿ, ಕಿರಿ ಬೇದರು ನ ಹನ ಬಾಬಾಜಿ, ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಕಿರಿ ಬೇದರು ನ ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಕಿರಿ ಬೇದರು ನ ಹನ ಬಾಬಾಜಿ, ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಅಕೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅರೆ ಅಕೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಅರೆ ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಅರೆ ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಕಲ್ಚ ಕೊಂಡಗ ಚಲ ಬಾಬಾಜಿ ಮರಳ ದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಮರಳ ದರು ನ ಹನ ಬಾಬಾಜಿ, ಅರೆ ಮರಳ ದರು ನ ಹನ ಬಾಬಾಜಿ, ಮರಳ ದರು ನ ಹನ ಬಾಬಾಜಿ, ಮರಳ ದರು ನ ಹನ ಬಾಬಾಜಿ, ಮರಳ ದರು ನ ಹನ ಬಾಬಾಜಿ, ಅರೆ ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅರೆ ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಬೇದರು ಕಗೆಲರ ತಬು ಕೈಯೇತ, ಅರೆ ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಏ ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಮರಿ ಮಸೊಳಿ ಲಾಗಲೆ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ಬೇದರು ನ ಹನ ಬಾಬಾಜಿ, ಏ ಕಿರಿ ಬೇದರು ನ ಹನ ಬಾಬಾಜಿ, ಏ ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಕಿರಿ ಬೇದರು ನ ಹನ ಬಾಬಾಜಿ, ಏ ಕಿರಿ ಬೇದರು ನ ಹನ ಬಾಬಾಜಿ, ಏ ಕಿರಿ ಬೇದರು ನ ಹನ ಬಾಬಾಜಿ, ಅರೆ ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅರೆ ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅಗೋ ಅಕ್ಕ ಸಂಗೀತ ಕಾದರು ಕಗೆಲರ ತಬು ಕೈಯೇತ, ಅರೆ ದರು ಕಗೆಲರ ತಬು ಕೈಯೇತ, ಏ ದರು ಕಗೆಲರ ತಬು ಕೈಯೇತ, ಏ ದರು ಕಗೆಲರ ತಬು ಕೈಯೇತ, ಅರೆ ದರು ಕಗೆಲರ ತಬು ಕೈಯೇತ, ಏ ದರು ಕಗೆಲರ ತಬು ಕೈಯೇತ, ಏ ದರು ಕಗೆಲರ ತಬು ಕೈಯೇತ, ಅರೆ ಮರಿ ಮಸೊಳಿ ಲಾಗಲಿ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಮರಿ ಮಸೊಳಿ ಲಾಗಲಿ ತೊಂಡಗ ಚಲ ಬಾಬಾಜಿ ಕಲ್ಚ ಕೊಂಡಗ, ಅರೆ ಕಲ್ಚ ಕೊಂಡಗ ಚಲ ಬಾಬಾಜಿ ಪರಕೆ ದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಕಿರಿ ದರು ನ ಹನ ಬಾಬಾಜಿ, ಕಲ್ಚ ಕೊಂಡಗ ಚಲ ಬಾಬಾಜಿ ಪರಕೆ ದರು ನ ಹನ ಬಾಬಾಜಿ, ಪರಕೆ ದರು ನ ಹನ ಬಾಬಾಜಿ, ಪರಕೆ ದರು ನ ಹನ ಬಾಬಾಜಿ, ಅರೆ ಪರಕೆ ದರು ನ ಹನ ಬಾಬಾಜಿ, ಏಕರಕ್ಕೆ ಧರುಣ ಅರೆ ಆಗೋ ಅಕ್ಕ ಸಂಗೀತ ಕಾದರುಕ ಗೆಲರ ತಬುಕಯ್ಯತ ಆಗೋ ಅಕ್ಕ ಸಂಗೀತ ಕಾದರುಕ ಗೆಲರ ತಬುಕಯ್ಯತ ಕಿರಿ ಬೇತರು ನಾ ಏ ಕಿರಿ ಬೇತರು ನಾ